ಏನೇ ತೊಂದರೆ ಆಗಿ ಸತ್ತರೆ ರೈತನಿಗೆ ತುಂಬಾ ನಷ್ಟ ಆಗ್ತದೆ. ಸೊ ಅದಕ್ಕೆ ನಾವು ಸಾಧ್ಯವಾದಷ್ಟು ಬ್ಯಾಂಕ್ ಮುಖಾಂತರ ಸಾಲವನ್ನು ಪಡೆದುಕೊಂಡು ನಾವು ದನಗಳನ್ನ ಖರೀದಿ ಮಾಡಿದ್ರೆ ಸೊ ಬ್ಯಾಂಕ್ನವರು ಅದಕ್ಕೆ ಕಂಪಲ್ಸರಿ ಇನ್ಶೂರೆನ್ಸ್ ಬೇಡ್ತಾರೆ. ಇನ್ಶೂರೆನ್ಸ್ ಮಾಡಿಸೋ ದೃಷ್ಟಿಯಿಂದ ಆದ್ರೂ ಸಾಲದ ಮುಖಾಂತರ ನಾವು ಹೈನ ದನಗಳನ್ನು ಖರೀದಿ ಮಾಡೋದು ಒಳ್ಳೇದು. ಒಳ್ಳೆಯದು ಡಾಕ್ಟರ್ ಬಿ ಎಂ ಮುರುಗೋಡ ಅವರೇ, ತಾವು ಇಲ್ಲಿ ಇದುವರೆಗೂ ಹೈನು ದನಗಳ ನಿರ್ವಹಣೆ ಕುರಿತು ಡಾಕ್ಟರ್ ಬಿ ಎಂ ಮುರುಗೋಡ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನು ಕೇಳಿದ್ರಿ. ಇವರನ್ನು ಸಂದರ್ಶಿಸಿದವರು ರಾಮೇಶ್ವರ ಶಿರಬಡಗಿ. ಕೃಷಿ ರಂಗದಲ್ಲಿ ಇನ್ನು ಮುಂದೆ ಕೇಳೋಣ ಸುಳ್ಳದ ಯಲ್ಲವ ಬಸಪ್ಪ ಭಜಂತ್ರಿ ಹಾಗೂ ಸಂಗಡಿಗರಿಂದ ಸಂಪ್ರದಾಯದ ಪದಗಳು. ನಮ ಶಿವಗ ನರಸರ ಮೈ ವರಸತಿರಲೇ, ನೈವ ಗನ್ನ ಕ್ಯಾರ ನಾಗ ಗನ್ನ ಕ್ಯಾರ ಶೋಭಾನ ಪಾಡತಿರಲೇ, ಗನ್ನ ಕ್ಯಾರ ನಾಗ ಗನ್ನ ಕ್ಯಾರ ಶೋಭಾನ ಪಾಡತಿರಲೇ, ನಂದವ ಹಚ್ಚತಿರಲೇ ನಮ ಶಿವಗ ಗಮನರ ಮೈ ವರಸತಿರಲೇ, ಗಂಧಾವ ಹಚ್ಚತಿರಲೇ ನಮ ಶಿವಗ ಗಮನರ ಮೈ ವರಸತಿರಲೇ, ದೇವಗೊನ್ನ ಕ್ಯಾರ ನಾಗ ಗೊನ್ನ ಕ್ಯಾರ ಶೋಭಾನ ಪಾಡತಿರಲೇ, ಗೊನ್ನ ಕ್ಯಾರ ನಾಗ ಗೊನ್ನ ಕ್ಯಾರ ಶೋಭಾನ ಪಾಡತಿರಲೇ, ಹಚ್ಚತಿರಲೇ ನಮ ಶಿವಗ ನಿಷ್ಠರ ಮೈ ವರಸತಿರಲೇ, ಎಣ್ಣೆಯ ಹಚ್ಚತಿರಲೇ ನಮ ಶಿವಗ ಮೇಸ್ತರ ಮೈ ವರಸತಿರಲೇ, ದೇವಗೊನ್ನ ಕ್ಯಾರ ನಾಗ ಗೊನ್ನ ಕ್ಯಾರ ಶೋಭಾನ ಪಾಡತಿರಲೇ, ಗೊನ್ನ ಕ್ಯಾರ ನಾಗ ಗೊನ್ನ ಕ್ಯಾರ ಶೋಭಾನ ಪಾಡತಿರಲೇ, ಹುಲಿ ನೆರೆಯತಿರಲೇ ಒನಗನ್ನ ಕೋಗಿಲ ಕೂಗತಿರಲೇ, ನಾಗೋಲಿ ನೆರೆಯತಿರಲೇ ಒನಗನ್ನ ಕೋಗಿಲ ಕೂಗತಿರಲೇ, ನಾಗಭೂಷಣ ನಿಮ್ಮ ಕಟ್ಟಿರು ಕಂಕಣ ಬೇಗನೆ ಸೈಲಾಗಲೇ, ನಾಗಭೂಷಣ ನಿಮ್ಮ ಕಟ್ಟಿರು ಕಂಕಣ ಬೇಗನೆ ಸೈಲಾಗಲೇ, ನಾಗಭೂಷಣ ನಿಮ್ಮ ಕಟ್ಟಿರು ಕಂಕಣ ಬೇಗನೆ ಸೈಲಾಗಲೇ, ನಾಗಭೂಷಣ ನಿಮ್ಮ ಕಟ್ಟಿರು ಕಂಕಣ ಬೇಗನೆ ಸೈಲಾಗಲೇ, ಅದರ ಹಾಲಗಂಬ ನಮ ಶಿವಗ ಒಂಬತ್ತ ಕಳಸ ನೋಡೇ, ಅಂದರ ಹಾಲಗಂಬ ನಮ ಶಿವಗ ಒಂಬತ್ತ ಕಳಸ ನೋಡೇ, ಹಂದು ಹರದಾಗ ಹೊಕ್ಕ ಮುತ್ತೈದಾರ ಹೊತ್ತಾರಂದೈರಣಿನೇ, ಹರದಾಗ ಹೊಕ್ಕ ಮುತ್ತೈದಾರ ಹೊತ್ತಾರಂದೈರಣಿನೇ, ಹರದಾಗ ಹೊಕ್ಕ ಮುತ್ತೈದಾರ ಹೊತ್ತಾರಂದೈರಣಿನೇ, ಹರದಾಗ ಹೊಕ್ಕ ಮುತ್ತೈದಾರ ಹೊತ್ತಾರಂದೈರಣಿನಂದರಾನಗಂಬ ನಮ ಶಿವಗ ಹನ್ನಂದ ಕಳಸ ನೋಡೇ, ಹಂದರ ಹಾಲಗಂಬ ನಮ ಶಿವಗ ಹನ್ನಂದ ಕಳಸ ನೋಡೇ, ಚಪ್ಪು ಹರದಾಗ ಹೊಕ್ಕನ ಮುತ್ತೈದಾರ ಹೊತ್ತಾರಂದೈರಣಿನೇ, ಹರದಾಗ ಗೊಂಚಲ ಮುತ್ತೈದಾರ ಹೊಕ್ಕಾರಂದೈರಣಿನೇ, ಚಪ್ಪು ಹರದಾಗ ಗೊಂಚಲ ಮುತ್ತೈದಾರ ಹೊತ್ತಾರಂದೈರಣಿನೇ, ಹರದಾಗ ಗೊಂಚಲ ಮುತ್ತೈದಾರ ಹೊತ್ತಾರಂದೈರಣಿನೇ, ಹಾಲಗಂಬ ನಮ ಶಿವಗ ಇಪ್ಪತ್ತೊಂದು ಕಳಸ ನೋಡೇ, ಅಂದರ ಹಾಲಗಂಬ ನಮ ಶಿವಗ ಇಪ್ಪತ್ತೊಂದು ಕಳಸ ನೋಡೇ, ಪಾರ್ವತಿ ಪರಮೇಶ್ವರ ಮಾತಾಳ ಯಾರಂದ ಜನರೆಲ್ಲ ನೋಡಿದಂದೇ, ಪಾರ್ವತಿ ಪರಮೇಶ್ವರ ಮದುಮಕ್ಕಳ ಯಾರಂದ ಜನರೆಲ್ಲ ನೋಡ ಬಂದ. ಸಂಪ್ರದಾಯದ ಪದಗಳನ್ನ ಕೇಳುತ್ತಿರುವಿರಿ. ದಂಡಿ ಚೆಂಡ ಹೂವಿನ ದಂಡಿ ಚೆಂಡ ಹೂವಿನ ನೆನಿ ದಾಂಡೆ ಸೋವನ್ನೀರೆ ಸೋವನ್ನೀರೆ ಸೋಬಾನೀರೆ ಸೋವನ್ನೀರೆ ಸೋವನ್ನೀರೆ ಸೋಬಾನೀರೆ, ಚೆಂಡ ಹೂವಿನ ನೆನಿ ದಾಂಡಿ ತಗೊಂಡರೆಂಬಿ ನೀಲಕಗ ಮೂಡಸಾರೆ ಸೋವನ್ನೀರೆ ಸವನಿರೆ ಸೋಬಾನನಿರೆ ಸವನಿರೆ ಸವನಿರೆ ಸೋಬಾನನಿರೆ, ಮಲ್ಲಿಗೆ ಮಲಿ ಹೂವಿನ ಗಿಂಡಿ ಮಲಿ ಹೂವಿನ ನೆನಿದಾಂಡೇ ಸವನ್ನೀರೆ ಸವನ್ನೀರೆ ಸೋಬಾನೊನ್ನೀರೆ ಸವನ್ನೀರೆ ಸವನ್ನೀರೆ ಸೋಬಾನೊನ್ನೀರೆ ಮಲಿ ಹೂವಿನ ನೆನಿದಾಂಡಿ ತೋಗೊಂಡರೆಂಬಿ ನೀಲಕಗ ಮೂಡಸ್ವಾನೊನ್ನೀರೆ ಸವನ್ನೀರೆ ಸವನ್ನೀರೆ ಸೋಬಾನೊನ್ನೀರೆ ಸೆಂಪಿ ಹೂವಿನ ಗಿಂಡಿ ಸೆಂಪಿ ಹೂವಿನ ದಂಡಿ ಸೆಂಪಿ ಹೂವಿನ ನೆನಿದಾಂಡೇ ಸವನ್ನೀರೆ ಸವನ್ನೀರೆ ಸೋಬಾನೊನ್ನೀರೆ ಸವನ್ನೀರೆ ಸವನ್ನೀರೆ ಸೋಬಾನೊನ್ನೀರೆ ಸೇವಂತಿ ಹೂವಿನ ನೆನಿದಂಡಿ ತಗೊಂಡರೆಂಬಿ ನೀಲಕಗ ಮೂಡಸಾರೆ ಸವನ್ನೀರೆ ಸವನ್ನೀರೆ ಸೋಬಾನೊನ್ನೀರೆ ಸವನ್ನೀರೆ ಸವನ್ನೀರೆ ಸೋಬಾನೊನ್ನೀರೆ ಸೇವಂತಿ ಹೂವಿನ ಗಿಂಡಿ ಸೇವಂತಿ ಹೂವಿನ ದಂಡಿ ಸೇವಂತಿ ಹೂವಿನ ನೆನಿದಾಂಡೇ ಸವನ್ನೀರೆ ಸವನ್ನೀರೆ ಸೋಬಾನೊನ್ನೀರೆ ಸವನ್ನೀರೆ ಸವನ್ನೀರೆ ಸೋಬಾನೊನ್ನೀರೆ ಶಾಮಿ ಕಟಿ ಮ್ಯಾಲ ಬಾಸಿಂಗ್ ತರಣ್ಣಗ ಬಾಸಿಂಗದ ಮ್ಯಾಲ ಬಸವಣ್ಣ ಸವನ್ನೀರೆ ಸವನ್ನೀರೆ ಸೋಬಾನೊನ್ನೀರೆ ಸವನ್ನೀರೆ ಸವನ್ನೀರೆ ಸೋಬಾನೊನ್ನೀರೆ ಕಟಿ ಮ್ಯಾಲ ದಂಡಿ ತರುವಣ್ಣಗ ದಂಡಿಯ ಮ್ಯಾಲ ನವಲಿರಲೇ ಸವನ್ನೀರೆ ಸವನ್ನೀರೆ ಸೋಬಾನೊನ್ನೀರೆ ಸವನ್ನೀರೆ ಸವನ್ನೀರೆ ಸೋಬಾನೊನ್ನೀರೆ ಕಾರ್ಡ್ ನಂಬರ್ ಅಥವಾ ಸಿವಿವಿ ಕೇಳಿದ್ರೆ ಯಾರಾದರೂ ನಂಬೋಕೆ ಯೋಗ್ಯರಲ್ಲ ಅವರು. ವೈಯಕ್ತಿಕ ವಿವರ ಕೇಳುವವರು ಆಗಿರ್ತಾರೆ ಫೇಕ್. ಬನ್ನಿ ಹಾಕೋಣ ಸೈಬರ್ ಕ್ರೈಮ್ಗೆ ಬ್ರೇಕ್. ನಿಮ್ಮ ಯೂಸರ್ ನೇಮ್, ಪಾಸ್ವರ್ಡ್, ಒಟಿಪಿ, ಪಿನ್ ಈ ಖಾಸಗಿ ಮಾಹಿತಿ ಕೊಡಬೇಡಿ ಯಾರಿಗೂ. ಬನ್ನಿ SBI ಜೊತೆ ಮುಗಿಸೋಣ ದುರುಳರ ಕಥೆ. #ಹ್ಯಾಶ್ಟ್ಯಾಗ್ ನನ್ನ ಆನ್ಲೈನ್ ಸ್ವಾತಂತ್ರ್ಯ ನನ್ನ ಕೈಯಲ್ಲಿ. ಸುಳ್ಳದ ಎಲ್ಲವ ಬಸಪ್ಪ ಭಜಂತ್ರಿ ಹಾಗೂ ಸಂಘಗಳಿಂದ ಸಂಪ್ರದಾಯದ ಪದಗಳನ್ನು ಕೇಳಿದೆ. ಕೆಳಗ್ರೆ ಈ ಮಂಗಳವಾರ ಸಂಜೆ 6:50ಕ್ಕೆ ಪ್ರಸಾರವಾಗುವ SDM ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮದ ತಜ್ಞರು ನಾನು ಡಾಕ್ಟರ್ ಶ್ರೀನಾಥ್ KM, ಸಹ ಪ್ರಾಧ್ಯಾಪಕ ಎಲುಬು ಮತ್ತು ಕೀಳು ವಿಭಾಗ SDM ಆಸ್ಪತ್ರೆ ಸತ್ತೂರು ಧಾರವಾಡ. ಆಸ್ಟಿಯೋಪೋರೋಸಿಸ್ ಅಥವಾ ಅಸ್ಥಿರಂಧ್ರತೆ ಎಂಬ ವಿಷಯದ ಬಗ್ಗೆ ಕಿರು ಮಾಹಿತಿಯನ್ನು ಹಂಚಿಕೊಳ್ಳುವೆ. ಅಸ್ಥಿರಂಧ್ರತೆ ಎಂದರೇನು, ಇದರ ಮುಖ್ಯ ಕಾರಣಗಳೇನು, ಅಪಾಯಗಳು ಮತ್ತು ನಮ್ಮನ್ನು ನಾವು ಕಾಪಾಡಿಕೊಳ್ಳಲು ಉಪಾಯಗಳುಂಟಾ, ಇವೇ ಮುಂತಾದ ನಿಮ್ಮ ಪ್ರಶ್ನೆಗಳಿಗೆ ನೇರ ಉತ್ತರಗಳನ್ನು ಕೊಡುವೆ. ನೀವು ಕರೆ ಮಾಡಲು ಬಳಸಬಹುದಾದ ನಮ್ಮ ದೂರವಾಣಿ ಸಂಖ್ಯೆಗಳು 244-1434-244-1415 ಮತ್ತು 244-3416. ಧಾರವಾಡದ STD ಕೋಡ್ 0836. ಗಮನಿಸಿ, ಈ ಮಂಗಳವಾರ ಸಂಜೆ 6:50ಕ್ಕೆ ನೇರ ಫೋನ್ ಇನ್ ಕಾರ್ಯಕ್ರಮ SDM ಆರೋಗ್ಯ ಸಂವಾದ.